ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಸಮಯ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಕೆಲವು ಪ್ರಕಟಣೆಗಳು, ನಂತರ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಹಿಂದೂ ಹೃದಯ ಸಿಂಧು ಗೋದೆ ಗಂಗೆಯು, ಹಿಂದೂ ದೇಶ ಹಿಂದೂ ಹೃದಯ ಸಿಂಧು ಗೋದೆ ಗಂಗೆಯು, ಅಂದಿಗಿಂದಿಗೆಲ್ಲ ಒಂದೇ ಇಂದು ಜನ ಸ್ವತಂತ್ರರು. ಉಗೇ ಉಗೇ ಉಗೇ ಉಗೇ ಉಗೇ ಉಗೇ ಉಗೇ ಉಗೇ ಉಗೇ ಸೂರ್ಯ ಬೆಳಗ್ಗೆ ಸೂರ್ಯ ಮುಳುಗಿ ಪರರು ಮೇಗಡೆ, ಮುಳುಗಿ ಸೂರ್ಯ ಬೆಳಗ್ಗೆ ಸೂರ್ಯ ಮುಳುಗಿ ಪರರು ಮೇಗಡೆ, ಕಳೆದು ನನ್ನ ನಿನ್ನ ಬಂಧ ತಿಳಿಯು ನಾವು ಸ್ವತಂತ್ರರು. ಉಗೇ ಉಗೇ ಉಗೇ ಉಗೇ ಉಗೇ ವರ್ಷಮಾಗಿ ಪುಣ್ಯ ಸಾಗಿ ಬಂತು ಸುಗ್ಗಿಯು, ಸಾಗಿ ವರ್ಷಮಾಗಿ ಪುಣ್ಯ ಸಾಗಿ ಬಂತು ಸುಗ್ಗಿಯು, ಜಾಗದಲ್ಲಿ ರಕ್ತರಾಗಿ ಕಬೀರಿ ನಗುವನು. ಉಗೇ ಉಗೇ ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಜ ಕರ್ ಲೇನಾ, ಕಹೀ ಕೋಈ ಠಗ್ ನಾ ಲೇ. ಅಮ್ಮಾ ವೋ ಜಮಾನೆ ಗಯೆ, ಅಬ್ ಗ್ರಾಹಕ ಕೋ ಕೋಈ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೆ ಗ್ರಾಹಕೋ ಕೋ ಕೋಈ ಶಂಕಾ ನಹೀ ರಹತೀ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಭಾರತೀಯರು ನಾವು, ಭಾರತೀಯರು ಭಾರತೀಯರು ನಾವು, ಭಾರತೀಯರು ಮರೆತು ನಿಂತ ವೈರಿ ಬೆಳನು ಬೆಳೆದು ನಂದಿ ನಾನು ಬೆಳಲಿ, ಮರೆತು ನಿಂತ ವೈರಿ ಬೆಳಲಿ ಚಳುವಿನಿಂದ ಇಳೆಯ ಮಾಡಿ ಬರುವುದಾರೆಂದು ನರಿವ ಭಾರತೀಯರು ನಾವು, ಭಾರತೀಯರು ಚಳುವಿನಿಂದ ಕಾನೂನು ಸಹಾಯ ಮತ್ತು ಸಲಹೆ ಕೊಡಿಸುತ್ತೆ. ಕೇಳಿಲೋ ನಮಗೆ ಸರಿ ದಾರಿ ತೋರಿಸುತ್ತೆ. ಕೇಳಿಲೋ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಸನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈ ರಾತ್ರಿ 8:30 ದೀಪ್ತಿ ಪ್ರಸನ್ನ ಅವರ ಸ್ವರದಲ್ಲಿ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಮಯ 7:00 ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅನುಷ್ಠಾನ ಆಗುತ್ತಿರುವ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಕುರಿತು ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಸಿ ಅಶ್ವಥ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಡಾ ವೇಮಗಲ್ಲು ಮತ್ತು ತಂಡದವರಿಂದ ಡಾ ವೇಮಗಲ್ ನಾರಾಯಣ ಸ್ವಾಮಿ ಮತ್ತು ತಂಡದವರು ಹಾಡಿರುವ ಒಂದು ಜನಪದ ಗೀತೆ. ಇದರ ನಂತರ ರೇಷ್ಮೆ ಹುಳು ಸಾಕಣೆಯಲ್ಲಿ ಸೋಂಕು ನಿವಾರಣೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುರಕ್ಷಿತ ಗರ್ಭಧಾರಣೆ, ಹೆರಿಗೆ ಮತ್ತು ಪ್ರಸವಾನಂತರದ ಆರೈಕೆಯನ್ನು ಉತ್ತೇಜಿಸಲು ಬಂದಿದೆ ಸುಮನ್ ಯೋಜನೆ. ಯಾವುದೇ ವೆಚ್ಚವಿಲ್ಲದೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮತ್ತು ತುರ್ತು ಆರೈಕೆ ಸೇವೆಯನ್ನು ಒದಗಿಸುವುದು ಸುಮನ್ ಯೋಜನೆ. ಪ್ರತಿಯೊಬ್ಬ ಮಹಿಳೆ ಹಾಗೂ ನವಜಾತ ಶಿಶುಗಳಿಗೆ ಆಶ್ವಾಸನೆ, ಘನತೆ, ಗೌರವಾನ್ವಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಸುಮನ್ ಯೋಜನೆ. ಎಲ್ಲಾ ತಾಯಿ ಮತ್ತು ನವಜಾತ ಶಿಶು ಮರಣವನ್ನು ಅಂತ್ಯಗೊಳಿಸುವುದು ಸುಮನ್ ಯೋಜನೆಯ ಉದ್ದೇಶ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಯ್ಯಾ ಜಿ, ಏಕ್ ಚಾಯ್ ಕಾ ಪ್ಯಾಕೆಟ್ ದೇನಾ. ಯೇ ಲೀಜಿ, 50 ರೂಪಾಯಿ ದೀಜಿಯೇ. ರುಕಿಯೆ, ಮುಝೆ MRP ಚೆಕ್ ಕರ್ನೆ ದೀಜಿಯೇ. MRP? ಜಿ, MRP ಔರ್ ಉಸ್ಕೆ ಅಲಾವಾ ಔರ್ ಭಿ ಬಹುತ್ ಕುಚ್ ಚೆಕ್ ಕರ್ನಾ ಹೋತಾ ಹೈ, ಜೈಸೆ ವೇಟ್, ಕ್ವಾಂಟಿಟಿ, ಕನ್ಸ್ಯೂಮರ್ ಕೇರ್ ನಂಬರ್, ಫುಡ್ ಪ್ರಾಡಕ್ಟ್ಸ್ ಔರ್ ಕಾಸ್ಮೆಟಿಕ್ ಕಿ ಬೆಸ್ಟ್ ಬಿಫೋರ್ ಡೇಟ್. ಇತ್ನಾ ಕುಚ್? ಹಾಂ, ಹರ್ ಜಾಗರೂಕ್ ಉಪಭೋಕ್ತಾ ಕೋ ಪತಾ ಹೋನಾ ಚಾಹಿಯೆ ಕಿ ಪ್ಯಾಕೇಜ್ಡ್ ಕಮೋಡಿಟಿ ಕಿ ಖರೀದಾರಿ ಹಮೇಶಾ ಉಸ್ ಪರ್ ಲಿಖಿ ಜಾನ್ಕಾರಿ ದೇಖ್ ಕರ್ ಹಿ ಕರ್ನಿ ಚಾಹಿಯೆ. उपभोक्ता मामले विभाग, भारत सरकार. गर्मियों में जब तापमान 40 डिग्री पार करने लगे, ऐसे में ठंडे घर सिर्फ आराम ही नहीं जीवित रहने के लिए भी अनिवार्य हो गए हैं. हम सभी कम लागत वाले शीतलन के आसान तरीके अपना सकते हैं, जैसे सोलर रिफ्लेक्टिव सफेद पेंट, ठंडी छत तकनीक, वायु रोशनी संचार और क्रॉस वेंटिलेशन, थर्मोकॉल इंसुलेशन, होलो ईंटे, छत पे घास की गठरी रखना या बेल लगाना. अगर आप नई इमारत बना रहे हैं तो सादी दीवारों की जगह कैविटी दीवार तकनीक का उपयोग करें. जाली वाली और झरोकेदार दीवारें धूप को रोकती है और वायु प्रवाह बढ़ाती है. रंग रोगन के लिए चूना या मिट्टी जैसी प्राकृतिक चीजों का इस्तेमाल करें. कांच का उपयोग कम करें. घर के आसपास स्थानीय पेड़, लता वाली हरी दीवारें तथा इंडोर पौधे गर्मी को मात देते हैं. अमल करने से पहले विशेषज्ञ की सलाह लें. जीवन में ठंडक लाएं, घर को स्वर्ग बनाएं. NDMA एवं IIPHG द्वारा जनहित में जारी. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಡಾಕ್ಟರ್ ಸಿ ಅಶ್ವಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳಿದರೆ, ಇವತ್ತು ನಮ್ಮ ಜೊತೆಯಲ್ಲಿ ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಸಿ ಅಶ್ವಥ್ ಅವರಿದ್ದಾರೆ. ಅವರಿಂದ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಯಾವ್ಯಾವ ಈ ಕೇಂದ್ರ ಪುರಸ್ಕೃತ ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅಶ್ವಥ್ ಅವರು. ನಮಸ್ಕಾರ ಸರ್. ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಮ್ಮ ದೇಶದ ಈ ತೋಟಗಾರಿಕಾ ಸಂಶೋಧನೆಗೆ ಸಂಬಂಧಪಟ್ಟ ಒಂದು ಉತ್ಕೃಷ್ಟತಾ ಕೇಂದ್ರ ಅಂತ ಹೇಳ್ಬೋದು. ಮುಖ್ಯವಾಗಿ ಹಣ್ಣು, ಹೂವು, ತರಕಾರಿ ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ ಇಲ್ಲಿ ಸಾಕಷ್ಟು ವರ್ಷಗಳಿಂದ ಸಂಶೋಧನೆ ನಡೀತಾ ಬಂದಿದೆ. ಜೊತೆಗೆ ತಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಈ ಸಂಶೋಧನಾ ಫಲಗಳನ್ನು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ನಮ್ಮ ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ಕೂಡ ಸಂಶೋಧನಾ ಸಂಸ್ಥೆ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾ ಇದೆ. ಈ ಯೋಜನೆಗಳು ಯಾವ್ಯಾವ ಮುಖ್ಯವಾಗಿ ಇಲ್ಲಿ ಅನುಷ್ಠಾನ ಆಗ್ತಾ ಇದಾವೆ ಅಂತೀರಿ? ಈಗ ನಮ್ಮಲ್ಲಿ ತಗೊಂಡಿದೆ ಆದರೆ 4 ಯೋಜನೆಗಳು ಅನಿಷ್ಟವಾಗಿ ಬರ್ತಾ ಇದೆ. ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, SC/ST ಕಾಂಪೊನೆಂಟ್ ಅಂತ ಹೇಳ್ತೀವಿ, ಅದೊಂದು. ಇನ್ನೊಂದು ಬುಡಕಟ್ಟು ಜನಾಂಗ, ಟ್ರೈಬಲ್ ಸಬ್ ಪ್ಲಾನ್ ಅಂತಂದ್ಬಿಟ್ಟು ಅದು ಕೂಡ ಸಾಕಷ್ಟು ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕೇಳಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ MGMG ಅಂತ, ಮೇರಾ ಗಾಂವ್ ಮೇರಾ ಗೌರವ್ ಅಂತ. ಆಮೇಲೆ ಅಂದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKO ಅಂತ ಹೇಳ್ತೀವಿ, ಅದೊಂದು ಪ್ರೋಗ್ರಾಮ್ ಇದೆ. ಅದು ಬಿಟ್ಟು ಎರಡು ಡಿಸ್ಟಿಕ್ಟ್ ಮಾತ್ರ, ಯಾದಗಿರಿ ಮತ್ತೆ ರಾಯಚೂರಲ್ಲಿ ನಾವು ಆಸ್ಪಿರೇಷನಲ್ ಡಿಸ್ಟಿಕ್ಟ್ ಅಂತ ಮಹತ್ವಾಕಾಂಕ್ಷಾ ಯೋಜನೆ ಅಂತ ಅಂದ್ಬಿಟ್ಟು, ಅಂದ್ರೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಯೋಜನೆ, ಎರಡು ಜಿಲ್ಲೆಗೆ ಮಾತ್ರ ಅನ್ವಯ ಆಗ್ತದೆ ಅದು. ಅದೊಂದು ಪ್ರೋಗ್ರಾಮ್ ಇದೆ, ಒಟ್ಟು ಐದು ಪ್ರೋಗ್ರಾಮ್. ಈಗ ಮೊದಲನೇದಾಗಿ ತಾವು ಬಹಳ ಮುಖ್ಯವಾದ ಯೋಜನೆ ಬಗ್ಗೆ ಹೇಳಿದ ಈ ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್, ವಿಶೇಷ ಘಟಕ ಯೋಜನೆ ಅಂತ ಕರಿತೀವಿ, ಇದು ಪರಿಶಿಷ್ಟ ಜನಾಂಗದವರಿಗೆ ಇರುವಂತ ಯೋಜನೆ. ಇದರ ಅಡಿಯಲ್ಲಿ ಏನೇನು ಕೆಲಸಗಳು ಮಾಡಿದ್ದೀವಿ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದ್ರೆ SC ಮತ್ತೆ ST ನಲ್ಲಿ ನಮಗೆ ಒಂದು ಸುಮಾರು 4-5 crore ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಆ ಜನಾಂಗದವರಿಗೆ ಅಂದ್ರೆ ಅವ್ರದ್ದು ಒಂದು RTC ಬೇಕಾಗುತ್ತೆ ನಮಗೆ, ಮತ್ತೆ ಅವ್ರದ್ದೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಮಗೆ ಒಂದೇ ಕಡೆ ಕ್ಲಸ್ಟರ್ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಒಂದು 20-30 ಒಂದೇ ಕಡೆ ರೈತರು ಸಿಕ್ಕಿದ್ರೆ ನಮ್ಮ ತಂತ್ರಜ್ಞಾನ ಒಂದೇ ಕಡೆ ಆಗ್ತಾಗ ನಮ್ಗೂ ಬಂದು ಅಲ್ಲಿ ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ. ಏನೋ ಅಂತಂತಂದ್ರೆ ಈ ತರ ಒಂದು ಗ್ರೂಪ್ ಯಾರಾದ್ರೂ ಇದ್ರೆ ಅವರು ನಮ್ಮನ್ನ ಮಾತಾಡಿಸಿದ್ದೆ ಆದ್ರೆ ನಾವು ಇದರಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಕೊಡ್ತೀವಿ. ನಮ್ದು ಒಳ್ಳೆ ಹೈಬ್ರಿಡ್ ಬೀಜ ಇರಬಹುದು. ಈಗ ನಾನು ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ದು ಮೆಣಸಿನಕಾಯಿದು 5 ವೆರೈಟಿ ಇದೆ. ಅದು ಈ ನಮ್ಮ ಲೀಫ್ ಕರ್ಲ್ ಡಿಸೀಸ್ ಅಂತ ಹೇಳ್ತೀವಿ, ಮುದುಡು ರೋಗ, ಎಲೆ ಮುದುಡು ರೋಗಕ್ಕೆ ತುಂಬಾ ಪರಿಣಾಮಕಾರ ಕೆಲಸ ಆಗ್ತದೆ ಅದು. ಸೊ ಆಮೇಲೆ ನಮ್ಮ ಟೊಮ್ಯಾಟೊ ಗಿಡ ಇರ್ಬೋದು, ಹೂವಿಂದ ಇರ್ಬೋದು, ಹಣ್ಣಿಂದಿರ್ಬೋದು, ಎಲ್ಲಾ ನಮ್ಮ ಯೋಜನೆಗಳಲ್ಲಿ ಬರುವಂತ ಇವಂತಂದ್ರೆ ತಳಿಗಳು ಮತ್ತೆ ತಂತ್ರಜ್ಞಾನಗಳು. ತಂತ್ರಜ್ಞಾನಗಳಲ್ಲಿ ನಮ್ದು ಜೈವಿಕ ತಂತ್ರಜ್ಞಾನಗಳು ಜಾಸ್ತಿ ಇದೆ. ಆಮೇಲೆ ಬಯೋಫರ್ಟಿಲೈಸರ್ಸ್ ಅಂತ ಜೈವಿಕ ಗೊಬ್ಬರಗಳಿದೆ. ಆಮೇಲೆ ನಮ್ಮಲ್ಲಿ ಈ ಲಘು ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಅಂದ್ಬಿಟ್ಟು ಮಾಡಿದೀವಿ. ಸೊ ಇವೆಲ್ಲದರ ಮೇಲೆ ಅವರಿಗೆ ಕೊಡಬಹುದು. ಆ ಒಂದು ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನಾವು ಕೊಡಬಹುದು. ಅವರಿಗೆ ಈ SC ST ಈವನ್ ಅವರಿಗೆ ಅಂದ್ರೆ ಬೋರ್ವೆಲ್ ಹಾಕಕ್ಕೆ ಆಗೋದಿಲ್ಲ, ಬೋರ್ವೆಲ್ ಇದ್ದಿದ್ದ ಪಕ್ಷದಲ್ಲಿ ಕಂಪ್ಲೀಟ್ ಅವರಿಗೆ ಇರಿಗೇಷನ್ ಫೆಸಿಲಿಟೀಸ್ ಏನ್ ಬೇಕು ಡ್ರಿಪ್ ಇಂದ ಹಿಡಿದು ಎಲ್ಲ ಕೂಡ ನಾವು ಕೊಡಬಹುದು. ಅವಕಾಶ ಇದೆ. ಈಗ ಅದು ಅನುಷ್ಠಾನ ಆಗಿದೆ. ನಾವು ST ಕೋಟೆ ಹತ್ರ 5,000 ಜನನ ನಾವು ಮೈಂಟೈನ್ ಇದು ಮಾಡಿದೀವಿ. ಆಮೇಲೆ ಹಲವಾರು ಕಡೆ SC ST ಜನಗಳೇನಿದೆ ನಮ್ದು ಆಲ್ರೆಡಿ ನಮ್ಮ ಎಲ್ಲಾ ತಂತ್ರಜ್ಞಾನಗಳು ಅವ್ರು ಕೊಟ್ಟಿದೀವಿ. ಅದು ಎಸ್ಪೆಷಲಿ ಅಣಬೇದರು ಒಂದು ನಾವೊಂದು ಸ್ಟ್ರಕ್ಚರ್ ಒಂದು ಮಾಡಿದ್ವಿ, ಒಂದು ಚಿಕ್ಕದು, ಒಂದು 10 ಅಡಿಯಿಂದ 10 ಅಡಿ ಒಂದು ಚಿಕ್ಕದಾಗಿ ಅಣಬೆಗೋಸ್ಕರನೇ ಒಂದು ಪೈಪ್ಗಳಲ್ಲಿ ಮಾಡಿದೀವಿ, ಕಬ್ಬಿಣದ ಪೈಪ್ಗಳಲ್ಲಿ ಮಾಡಿ ಗೋಣಿ ತಾಟ ಹಾಕ್ಬಿಟ್ಟು ಒಳಗಡೆ ಅಣಬೆ ಬೆಳೆಯುವಂಥದ್ದು. ಅದಕ್ಕೆ ಸ್ಪಾನ್ ಏನು ಬೇಕು ಅದು ಸ್ಪಾನ್ ಕೂಡ ನಾವು ಕೊಡ್ತೀವಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲಾನು ಅವರಿಗೆ ನಾವು ಈಗ ಕೊಟ್ಟಿದ್ದೀವಿ ಆಲ್ರೆಡಿ. ಈಗ ನಮ್ಮ ST ಕೋಟೆಯಲ್ಲಿ ಸಾಕಷ್ಟು ಜನ ಸೋಲಿಗ ಟ್ರೈಬಲ್ಸ್ ಅವ್ರನ್ನ ಕವರ್ ಮಾಡಿದೀವಿ. ಅಲ್ಲೇ ಒಂದು ಬೋರ್ವೆಲ್ ಇರುವಂತ ಕರ್ನಾಟಕ ಗವರ್ಮೆಂಟ್ ಈ ಫಾರೆಸ್ಟ್ ಇಂದ ಡಿಸ್ಪ್ಲೇಸ್ ಆಗಿರುವಂತಹ ಟ್ರೈಬಲ್ಸ್ ನ ಸಾಕಷ್ಟು ಜನಕ್ಕೆ ಅವರಿಗೆ ನಾವು ಅಲ್ಲಿ ಅನುಷ್ಠಾನ ಮಾಡಿದೀವಿ ನಮ್ಮ ಯೋಜನೆಗಳು. ಅಂದ್ರೆ ಅಲ್ಲಿ ರೈತರ ಉತ್ಪಾದಕ ಸಂಸ್ಥೆಗಳು ಇಂಥವೇನಾದ್ರೂ ರೈತರ ಉತ್ಪಾದಕ ಸಂಸ್ಥೆ ಒಂದಿದೆ, ಅವ್ರ ಮೂಲಕ ಬಂದ್ರೆ ನಮ್ಗೆ ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಈಗ ನಮಗೆ ಗುಂಪಾಗಿ ಸಿಗ್ತಾರೆ ಒಂದು. ಆಮೇಲೆ ನಮ್ಗೆ ಕೊಟ್ಟಿರುವಂತ ತಂತ್ರಜ್ಞಾನ ನಾವು ಒಂದ್ಸಲಿ ಎರಡು ಸಲ ಹೋಗಿ ಹೇಳ್ತೀವಿ, ಆದ್ರೆ ಯಾರಾದ್ರೂ ಒಬ್ರು ಈ ತರ ಒಂದು NGO ಅಂತ ಇದ್ರೆ ನಮಗೆ ಅವ್ರು ನೋಡ್ಕೊಂಡಿದ್ದೆ ಆದ್ರೆ ನಾವು ತುಂಬಾ ಅನುಷ್ಠಾನ ಬಹಳ ಚೆನ್ನಾಗಿ ಮಾಡಬಹುದು. ಆ ತರದಲ್ಲೊಂದು ಒಂದು ಸಂಸ್ಥೆ ಇದೆ. ಆಮೇಲೆ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಮೊದಲೇ ಹೇಳದಂಗೆ ನೀವು ಒಂದು ಗುಂಪಲ್ಲಿ ಬಂದ್ರೆ ಬಹಳ ಚೆನ್ನಾಗಿರುತ್ತೆ, ಒಂದು ಫಲವನ್ನು ಪಡೆಯಬಹುದು. ಇನ್ನೊಂದು ತಾವು ತಿಳಿಸಿದ್ದು ಅಂತ ಅಂದ್ರೆ ಮೇರಾ ಗಾಂವ್ ಮೇರಾ ಗೌರವ್ ಅಂತ, ಅಂದ್ರೆ ನನ್ನ ಗ್ರಾಮ ನನ್ನ ಗೌರವ ಅಂತ. ಇದು ಸಾಕಷ್ಟು ನಾವು 4 ವರ್ಷದಿಂದ ಮಾಡ್ತಾ ಇದೀವಿ. ಇದು ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸುತ್ತಮುತ್ತ ನಮ್ಮ ಹೆಸರುಘಟ್ಟ ನಮ್ಮ ಇನ್ಸ್ಟಿಟ್ಯೂಟ್ ಪಕ್ಕ ಏನಿದೆ ಒಂದು 25 ಕಿಲೋಮೀಟರ್ ಒಳಗಡೆ ಇರುವಂತಹ ಗ್ರಾಮಗಳಲ್ಲಿ ನಾವು ಇದನ್ನ ಅಡಾಪ್ಟ್ ಮಾಡ್ಕೊತಾ ಇದೀವಿ. ಅಂದ್ರೆ ಒಂದು ವಿಲೇಜ್ ನ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ಒಂದು ವಿಲೇಜ್ ದತ್ತು ತಗೊಂಡು ಅದರಲ್ಲಿ ನಮಗೆ ನಮ್ಮಲ್ಲಿ ಏನೇನು ತಂತ್ರಜ್ಞಾನಗಳಿದೆ ನಮ್ಮಲ್ಲಿ ಏನೇನು ತಳಿಗಳಿದೆ ಅಲ್ಲಿ ಅವರಿಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ಪ್ರಾತ್ಯಕ್ಷತೆ ಮಾಡ್ತೀವಿ, ಒಂದು ರೈತರ ಪ್ರಾತ್ಯಕ್ಷತೆ ಮಾಡಿದ ಮೇಲೆ ಸಾವಿರಾರು ಅದನ್ನ ಕರೆಸಿ ಅಲ್ಲಿ ಒಂದು ಇದು ಕೂಡ ಮಾಡ್ತೀವಿ. ಒಂದು ಪ್ರತ್ಯಕ್ಷತೆಗಳು ಜಾಸ್ತಿ ಇರುತ್ತೆ ಇದರಲ್ಲಿ. ಅದು ಬಿಟ್ಟರೆ ಇದರಲ್ಲಿ ಯಾರು ಬೇಕಾದ್ರೂ ತಗೋಬಹುದು, ಎಲ್ಲ ಜನರಿಗೂ ಸಾಮಾನ್ಯವಾಗಿ ಸಿಗುತ್ತೆ. ಇದರಲ್ಲಿ ನಾವು ಮಹಿಳೆಯರಿಗೆ ಸಾಕಷ್ಟು ಆದ್ಯತೆ ಕೊಡ್ತೀವಿ, ಒತ್ತು ಕೊಡ್ತೀವಿ. ಯಾಕೆಂದ್ರೆ ಮಹಿಳೆಯರಲ್ಲಿ ನಾನು ಆಗ್ಲೇ ಹೇಳದಂಗೆ ಈ ಮಶ್ರೂಮ್ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಆಮೇಲೆ ನಮ್ಮ ಒಣ ಹೂವಿನಲ್ಲಿ ಅಲಂಕಾರಿಕ ವಸ್ತುಗಳಲ್ಲಿ ಊದುಬತ್ತಿ ಮಾಡೋದಾಗ್ಲಿ ಇಂಥ ಕಾರ್ಯಾಗಾರಗಳು ಮಾಡ್ತೀವಿ. ಸೊ ನಮ್ಮ ಹಸಿರುಘಟ್ಟನ ಒಂದು 25 ಕಿಲೋಮೀಟರ್ ಒಳಗಡೆ ಹಳ್ಳಿಗಳು ಯಾರಾದ್ರೂ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಅಂದ್ರೆ ನಿಮ್ಮ ವಿಜ್ಞಾನಿಗಳು ಕೂಡ ನಿಯಮಿತವಾಗಿ ಭೇಟಿ ಕೊಡ್ತಾ ಇರ್ತಾರೆ. ಭೇಟಿ ಕೊಡ್ಬೇಕು. ಅದಕ್ಕೋಸ್ಕರ ನಾವು ತುಂಬಾ ದೂರ ನಾವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಯಾಕಂತಂದ್ರೆ ತುಂಬಾ ದೂರ ಹೋದಾಗ ನಾವು ಫ್ರೀಕ್ವೆಂಟ್ ಆಗಿ ಹೋಗ್ಬೇಕು. ಪ್ರತಿ ಒಂದು ಹಳ್ಳಿಗೂ ಒಬ್ಬರು ವಿಜ್ಞಾನಿಗಳನ್ನ ನೀವು ಒಂದು 4-5 ವಿಜ್ಞಾನಿಗಳು ಸೇರಿ 2-3 ನಾವೊಂದು ದತ್ತು ತಗೊಂಡಿರ್ತೀವಿ. ಅವ್ರು ಅಲ್ಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಲ್ಲಿ ಏನ್ ಅಲ್ಲಿ ಜನರನ್ನ ಒಂದು ಸಂಪರ್ಕ ಇಟ್ಕೊಳ್ಳೋದ್ರಿಂದ ಅವರಲ್ಲಿ ನಾವು ಈ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಬದಲಾವಣೆಗಳನ್ನ ಕಾಣಬಹುದು. ಈಗ ಅವನ್ನ ನಾವು ಇನ್ನು ಟೆಕ್ನೋ ಎಡಿಟರ್ಸ್ ಅಂತ ಅಂತೀವಿ, ಅಂದ್ರೆ ಅವ್ರನ್ನ ನಾವು ಅವರಿಗೆ ತರಬೇತಿ ಕೊಡ್ತೀವಿ, ಅವರು ಇನ್ನೊಂದಷ್ಟು ಜನಕ್ಕೆ ತರಬೇತಿ ಕೊಡಬಹುದು. ಸೊ ಆತರ ಒಂದು ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಈಗ ಬೆಂಗಳೂರು ಸುತ್ತಮುತ್ತ ಆಗಿರೋದ್ರಿಂದ ಹೌದು ಅವರು ಸಸ್ಯಗಳನ್ನ ತಯಾರು ಮಾಡಿ ಮಾರಾಟ ಮಾಡಬಹುದು, ಮಾರಾಟ ಯುವಕರು ಮಾಡಬಹುದು. ಆಮೇಲೆ ಅವರು ನಮ್ಮ ಸಂಸ್ಥೆಗೆ ಯಾವಾಗ ಬೇಕಾದ್ರೂ ಭೇಟಿ ಮಾಡಬಹುದು, ನಮ್ಮ ವಿಜ್ಞಾನಿಗಳಲ್ಲಿ ಅವರು ವಿಚಾರಣೆ ವಿನಿಮಯ ಮಾಡಬಹುದು. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ನಾನು ಏನ್ ಹೇಳಿದೆ, ಅದು ಎಸ್ಪೆಷಲಿ ಓನ್ಲಿ 2 ಯಾದಗಿರಿ ಜಿಲ್ಲೆಗಳ ಯೋಜನೆ ಅದು 2 ರಾಯಚೂರು ಮತ್ತೆ ಯಾದಗಿರಿ. ಇದರಲ್ಲೂ ಕೂಡ ನಾವು ನಮ್ದು ಎಲ್ಲಾ ತಂತ್ರಜ್ಞಾನಗಳು ಸಾಕಷ್ಟು ಅಲ್ಲಿ ನಾವು ಕೊಡ್ತಾ ಇದೀವಿ. ಅಲ್ಲೂ ಕೂಡ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಲ್ಲಿಗೂ ನಾವು ಪ್ರಾತ್ಯಕ್ಷತೆಗಳು ಕೊಡ್ತೀವಿ. ಆಮೇಲೆ ಒಂದು ಬೇರೆ ಬೇರೆ ರೈತರಿಗೆ ಅವ್ರಿಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳು, ಈಗ ಇಲ್ಲಿ ನಾವು ಸಾಕಷ್ಟು ಕವರ್ ಮಾಡಿರೋದಂತಂದ್ರೆ ತೆಂಗಿನ ಸಸಿ, 1 ತೆಂಗಿನ ಸಸಿ ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ ಡ್ರಿಪ್ ಹಾಕಿಸಿದೀವಿ. ಮತ್ತೆ ಅದ್ರ ಒಳಗಡೆ ಹಣ್ಣಿನ ಸಸಿಗಳು, ಹೂವಿನ ಸಸಿಗಳು, ತರಕಾರಿ ಸಸಿಗಳು, ಔಷಧ ಸಸಿಗಳನ್ನ ಬೆಳೆಯೋದು. ಆಮೇಲೆ ನಮ್ದೇ ಆದಂತ ತಂತ್ರಜ್ಞಾನ ಸಾಕಷ್ಟು ಇದೆ. ನಾನು ಆಗ್ಲೇ ಹೇಳ್ದಂಗೆ ಲಘು ಪೋಷಾಂಶಗಳಿರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು. ಸೊ ಇದೆಲ್ಲಾನು ಕೊಡ್ತೀವಿ. ಎಲ್ಲಾನು ನಮ್ಮ ತಂತ್ರಜ್ಞಾನಗಳು ಅಲ್ಲಿ ಸಮಗ್ರವಾಗಿ ಸಮಗ್ರವಾಗಿ ಅನುಷ್ಠಾನ ಮಾಡೋದು. ಆಮೇಲೆ ಈ ಆರ್ಕೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದಕ್ಕೂ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ನಮಗೆ ದುಡ್ಡು ಬರುತ್ತೆ. ಇದು ಕೂಡ 4-5 ಕೋಟಿ ಕೊಡ್ತಾರೆ ಒಂದು ವರ್ಷದಲ್ಲಿ. ಇದರಲ್ಲೂ ಕೂಡ ನಮ್ಮ ತಂತ್ರಜ್ಞಾನಗಳು ರೈತರು ಅದನ್ನ ತಗೊಂಡೋಗಿ ಅದು ಪ್ರಾತ್ಯಕ್ಷತೆ ಮಾಡಿ ಬೇರೆ ರೈತರಿಗೆ ತೋರಿಸೋದಕ್ಕೆ ಇದು ಯೋಜನೆ ಇರೋದು. ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಇಲ್ಲಿಂದ ನಮ್ಮಿಂದ ಹೋಗಬೇಕು ರೈತರಿಗೆ, ರೈತರಿಂದ ರೈತರಿಗೆ ತಲುಪಬೇಕು. ಆ ಉದ್ದೇಶದಿಂದ ಈ ಒಂದು ಯೋಜನೆ ಮಾಡ್ತಾ ಇದೀವಿ. ಇದರಲ್ಲೂ ಸಾಕಷ್ಟು ಕಡೆ ನಾವು ಕರ್ನಾಟಕದಲ್ಲಿ, ಇದು ಕರ್ನಾಟಕದಲ್ಲಿ ಮಾತ್ರ ಅನುಷ್ಠಾನ ಕೊಡ್ತಾ ಇದೀವಿ. ಕರ್ನಾಟಕ ಇದು ನಾವು ಸಾಕಷ್ಟು ನಾರ್ತ್ ಕರ್ನಾಟಕ ಕಡೆ ಜಾಸ್ತಿ ನಾವು ಪ್ರಾಧಾನ್ಯತೆ ಕೊಡ್ತಾ ಇದೀವಿ. ಯಾಕಂತಂದ್ರೆ ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತೆ ಮಾಡ್ತೀವಿ. ಪ್ರಾತ್ಯಕ್ಷಿಕೆ ಈಗ ನಾವು ರೈತರ ಜಮೀನು ತಗೊಂಡ್ರೆ ನಾವು ಈಗ ತಳಿಗಳು, ನಮ್ಮ ತಳಿಗಳು, ಹೊಸ ತಳಿಗಳು ಏನಿದೆ, ಹೊಸ ತಳಿಗಳನ್ನ ಪ್ರಾತ್ಯಕ್ಷಣೆ ಮಾಡ್ತೀವಿ. ತಂತ್ರಜ್ಞಾನಗಳೇನಿದೆ ಅದನ್ನು ಕೂಡ ಅಲ್ಲಿ ಪ್ರಾತ್ಯಕ್ಷತೆ ಮಾಡ್ತೀವಿ. ಅದಕ್ಕೆ ಬೇಕಾಗಿರುವಂತಹ ಖರ್ಚುಗಳು, ಎಲ್ಲಾ ಖರ್ಚುಗಳು ನಾವು ನಮ್ಮ ಸಂಸ್ಥೆಯಿಂದಾನೆ ನಾವು ಕೊಡ್ತೀವಿ ಅವರಿಗೆ. ಅಂದ್ರೆ ಈ ಹೂವಿನ ಬೆಳೆಗಳಾಗಬಹುದು, ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಔಷಧಿ ಸಸ್ಯಗಳಾಗಿರ್ಬೋದು. ಸೊ ಇವನ್ ಕೆಲವೊಂದ್ ಕಡೆ ಇವನ್ ಕೊಯ್ಲೋತ್ರ ಕೂಡ ನಾವೇ ಮಾಡಿ ತೋರಿಸ್ತೀವಿ. ಈಗ ಟೊಮೆಟೋದಲ್ಲಿ ಪ್ರೊಸೆಸಿಂಗ್ ಯಾವ ತರ ಮಾಡಬಹುದು, ರೇಟ್ ಇಲ್ದೇ ಇರೋವಾಗ ಏನ್ ಮಾಡಬಹುದು, ಈ ತರ ತಂತ್ರಜ್ಞಾನಗಳು ಆ ರೈತರ ತಾಕಿನಲ್ಲೇ ಮಾಡಿ ನಾವು ತೋರಿಸ್ತೀವಿ. ಈಗ ನೀವು ಮ್ಯಾಂಗೋ ತಗೊಂಡಿರ್ಬೋದು, ಮ್ಯಾಂಗೋದಲ್ಲಿ ನಾವು ಹಣ್ಣಿನ ನಾವು ನೊಣವನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ ತರ ಇದು ಮಾಡಬಹುದು, ಈ ಮೋಹಕ ಬಲೆಗಳೆಲ್ಲ ಅವೆಲ್ಲ ಕೂಡ ನಾವು ಅಲ್ಲಿ ಪ್ರತ್ಯಕ್ಷತೆ ತಗೊಂಡು ಆರ್ಕೆ ಅಂದ್ರೆ ಒಂದ್ ರೀತಿ ಕ್ಷೇತ್ರ ಪಾಠಶಾಲೆ ಇದ್ದ ಕ್ಷೇತ್ರ ಪಾಠಶಾಲೆ ಏನು ಹೋಗಿ ರೈತರ ಜಮೀನಲ್ಲೇ ಒಂದು ಪಾಠ ಮಾಡಿದಂಗೆ. ಹೌದು, ಪ್ರಾಯೋಗಿಕವಾಗಿ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ 1-2 ರೈತರು ಬರೋದಕ್ಕಿಂತ ಒಂದು ಗುಂಪಾಗಿ ಬಂತು ಅಂದ್ರೆ ಒಂದೇ ಕಡೆ ನಮ್ದು ಒಂದು 15-20 ರೈತರು ತಗೊಂಡು ಒಂದು 15-20 ಎಕರೆ ನಮ್ದು ಒಂದೇ ಒಂದು ತಂತ್ರಜ್ಞಾನ ನಾವು ಅಲ್ಲಿ ಬಳಸಿದ್ದೆ ಆದ್ರೆ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಚೆನ್ನಾಗಿ. ಅಂದ್ರೆ ತೋಟಗಾರಿಕಾ ಇಲಾಖೆಯ ಸಹಯೋಗವನ್ನು ಪಡ್ಕೊಳ್ತೀವಿ. ಯರಕೆವೈನಲ್ಲಿ ತೋಟಗಾರಿಕಾ ಇಲಾಖೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳು, ನಾವು ಯಾವುದೇ ಒಂದು ರೈತನ ನಾವು ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರವನ್ನ ಭೇಟಿ ಮಾಡಿ ಅವರು ಕೊಟ್ಟಿರೋ ರೈತರಲ್ಲೇ ನಾವು ತಗೊಂತೀವಿ. ಮತ್ತೆ ಈಶಾನ್ಯ ರಾಜ್ಯಗಳಿಗೆ ಸೀಮಿತವಾದಂತಹ ಒಂದು ಯೋಜನೆ ಇದೆ, ಅದು NH ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದು ಈಶಾನ್ಯ ರಾಜ್ಯಗಳು ಮಾತ್ರ ಸೀಮಿತ ಆಗಿರ್ತದೆ. ಅವ್ರದ್ದು ಏನಾನ ಅಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಮತ್ತೆ ನಮ್ಮ ತಂತ್ರಜ್ಞಾನ ಅಲ್ಲಿ ಯಾವುದು ಅಡಾಪ್ಟ್ ಮಾಡಬಹುದು ಅಂತಂದ್ಬಿಟ್ಟು. ಈಗ ನಮ್ದು ಅರ್ಕರಕ್ಷಕ್ಕಂತ ಒಂದು ಟೊಮೆಟೊ ಇವತ್ತು ಇವತ್ತು ದಿವಸ ಎಂಟೈರ್ ಮಿಜೋರಾಂ ಅಲ್ಲಿ ಇದೆ. ಆಮೇಲೆ ಅಲ್ಲಿನ ರೈತರು ಇಲ್ಲಿ ಬರ್ತಾರೆ ಅವಾಗವಾಗ, ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಈ ಎಲ್ಲ ಯೋಜನೆಯಲ್ಲಿ ನಾವು ತರಬೇತಿ ಕೊಡ್ತೀವಿ ರೈತರಿಗೆ. ಇಲ್ಲೇ ಬಂದು ಉಳ್ಕೊಂಡು 3-4 ದಿವಸ ಉಳ್ಕೊಂಡು ತರಬೇತಿ ತಗೋಬೋದು. ಈ ಎಲ್ಲ 5 ಯೋಜನೆಗಳಲ್ಲಿ ಕೂಡ ನಾವು ತರಬೇತಿ ಮಾಡ್ತೀವಿ. ಅವರು ಇಷ್ಟಪಟ್ಟಲ್ಲಿ 20-25 ರೈತರು ಬಂತು ಅಂತಂದ್ರೆ 3 ದಿವಸ ನಾವೊಂದು ತರಬೇತಿ ಮಾಡಿ ಅವರಿಗೆ ಕಳಿಸ್ತೀವಿ. ಅಲ್ಲೂ ಪ್ರತ್ಯಕ್ಷ ತಗೊಂತೀವಿ, ಎರಡೂ ಮಾಡಬಹುದು. ಅಂದ್ರೆ ಇಷ್ಟೆಲ್ಲ ಕೇಂದ್ರ ಪ್ರಸ್ತುತ ಯೋಜನೆಗಳು ಅನುಷ್ಠಾನ ಇದೆ, ಅನುಷ್ಠಾನವಾಗಿದೆ. ಈಗಾಗಲೇ ನಾವು 15,000-20,000 ರೈತರು ಕೂಡ ನಾವು ತಲುಪಿದ್ದಾರೆ. ಫಲಾನುಭವಿಗಳು ಹೌದು. ಶ್ರೋತೃಗಳೇ, ತಮಗೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಸಿ ಅಶ್ವಥ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9902544449. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9902544449. ತುಂಬಾ ಸಂತೋಷ ಡಾಕ್ಟರ್ ಅಶ್ವಥ್ ಅವರೇ, ತಾವು ಇದುವರೆಗೂ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅನುಷ್ಠಾನ ಆಗುತ್ತಿರುವ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಕುರಿತು ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಸಿ ಅಶ್ವಥ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇದೀಗ ಡಾಕ್ಟರ್ ವೇಮಗಲ್ ನಾರಾಯಣಸ್ವಾಮಿ ಮತ್ತು ಸಂಗಡಿಗರಿಂದ ಕೇಳೋಣ ಒಂದು ಜನಪದ ಗೀತೆಯನ್ನು. ಬಿಸಿರೇ ಸುವಯ್ಯ ಕುಟ್ಟಿರೆ ಅವ್ವಯ್ಯ ಹಕ್ಕಿನ ತಳಿಸಿದೇನೆ. ಸುವಯ್ಯ ಬಿಸಿರೇ ಸುವಯ್ಯ ಕುಟ್ಟಿರೆ ಅವ್ವಯ್ಯ ಹಕ್ಕಿನ ತಳಿಸಿದೇನೆ. ಹಂಗೆಂಬ ಗಡಿಗೆಯಾಡಿ ಬಾರಿಸಿ ನೋಡಿ, ಹಂಗೆಂಬ ಗಡಿಗೆಯಾಡಿ ಬಾರಿಸಿ ನೋಡಿ, ನಿರ್ಮಲ ಕಕಲೆಂಬ ಅಡಿಕೆಯ ನೀ ಕಲೆಂಬ ಕಚ್ಚಾಗಿ ಕಕಲಾತಿ ಕೈಯೊಳಗಿಡಿದಿಗೇನೆ ಸಕಲೆಂಬ ಅಡಿಕೆಯ ನೀ ಕಲೆಂಬ ಕಚ್ಚಾಗಿ ಕಕಲಾತಿ ಕೈಯೊಳಗಿಡಿದಿಗೇನೆ ನಾನು ಮುಕ್ತಿ ಎಂಬ ವೇಳವ ಮಡಿಸಿದನೆ ನಾನು ಮುಕ್ತಿ ಎಂಬ ವೇಳವ ಮಡಿಸಿದನೆ ಭಕ್ತಿ ಭಾವವೆಂಬ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಕೇಳಿದ್ರಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆ ಈ ಕುರಿತು ಮಾಹಿತಿ. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ನಾವು ಮುಖ್ಯವಾಗಿ ಸೋಂಕು ನಿವಾರಣಾ ದ್ರಾವಣವನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡಿಕೊಂಡು ಬಳಸ್ಕೋಬೇಕಾಗತ್ತೆ. ಶೇಕಡ 2ರ ಬ್ಲೀಚಿಂಗ್ ಪುಡಿಯನ್ನು ಶೇಕಡ 0.3ರ ಸುಟ್ಟ ಸುಣ್ಣದ ತಿಳಿನೀರಿನಲ್ಲಿ ನಾವು ತಯಾರಿಸಿಕೊಂಡು ಬಳಸ್ಕೋಬೇಕಾಗತ್ತೆ. ಉತ್ತಮ ಗುಣಮಟ್ಟದ ISI ಗುರುತಿನ ಸ್ಥಿರತೆ ಇರುವಂತಹ ಶೇಕಡ 30ರ ಕ್ಲೋರಿನ್ ಇರುವಂತಹ ಬ್ಲೀಚಿಂಗ್ ಪುಡಿಯನ್ನು ಉಪಯೋಗಿಸಿ ಸೋಂಕು ನಿವಾರಣಾ ದ್ರಾವಣವನ್ನು ನಾವು ತಯಾರಿಸ್ಕೋಬೇಕು. ಸೋಂಕು ನಿವಾರಣೆ ಮಾಡೋದಕ್ಕೆ ಸ್ವಲ್ಪ ಹೊತ್ತಿಗೆ ಮೊದಲು ದ್ರಾವಣವನ್ನು ನಾವು ತಯಾರಿಸ್ಕೋಬೇಕು. ಸೋಂಕು ನಿವಾರಣೆಗೆ ಬೇಕಾದಂಥ ಪ್ರಮಾಣವನ್ನು ನಾವು ನಿರ್ಧಾರ ಮಾಡಿಕೊಂಡು ಈ ಬ್ಲೀಚಿಂಗ್ ಪುಡಿ ದ್ರಾವಣ ತಯಾರಿಕೆಗೆ ಬೇಕಾದಂಥ ಘಟಕಾಂಶಗಳನ್ನು ನಾವು ಸಿದ್ಧಪಡಿಸಿ ಇಟ್ಕೋಬೇಕು. 1 ಲೀಟರ್ ಶೇಕಡ 0.3ರ ಸುಣ್ಣದ ತಿಳಿನೀರಿನಲ್ಲಿ ಶೇಕಡ 2ರ ಬ್ಲೀಚಿಂಗ್ ದ್ರಾವಣವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 20 ಗ್ರಾಂನಷ್ಟು ಬ್ಲೀಚಿಂಗ್ ಪುಡಿ, 3 ಗ್ರಾಂನಷ್ಟು ಸುಣ್ಣ ಮತ್ತು 1 ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಬ್ಲೀಚಿಂಗ್ ಪುಡಿ ಮತ್ತು ಸುಣ್ಣವನ್ನು ಪ್ರತ್ಯೇಕವಾಗಿ ನಾವು ಅಂಬಲಿ ರೀತಿಯಲ್ಲಿ ತಯಾರಿಸ್ಕೋಬೇಕು, ಅಂದರೆ ಪೇಸ್ಟ್ ರೀತಿಯಲ್ಲಿ. ಆನಂತರ ಉಳಿದಂಥ ನೀರನ್ನು ಸೇರಿಸ್ತಾ ಚೆನ್ನಾಗಿ ಬೆರೆಸಿ ದ್ರಾವಣವನ್ನು ತಯಾರಿಸ್ಕೋಬೇಕು. 10 ನಿಮಿಷದ ನಂತರ ಮೇಲ್ಭಾಗದ ತಿಳಿ ಅಥವಾ ಈ ಮಸ್ಲಿನ್ ಬಟ್ಟೆಯನ್ನು ಬಳಸಿ ನಾವು ಆ ದ್ರಾವಣವನ್ನು ಸೋಸ್ಕೊಂಡು ಬಳಸ್ಕೋಬೇಕಾಗತ್ತೆ. ಕರಗದೆ ಉಳಿದಂಥ ಭಾಗವನ್ನು ಸತ್ತಂಥ ಅಥವಾ ರೋಗಗ್ರಸ್ತ ರೇಷ್ಮೆ ಹುಳುಗಳ ನಿರ್ವಹಣೆಗೆ ಬಳಸ್ಕೋಬಹುದು. ಈಗ 50 ಅಡಿ ಉದ್ದ ಮತ್ತು 20 ಅಡಿ ಅಗಲ ಇರುವಂಥ ಈ ರೆಂಬೆ ಪದ್ಧತಿಯಲ್ಲಿ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಂಥ ಮನೆಗೆ 203 ಲೀಟರ್ನಷ್ಟು ದ್ರಾವಣವನ್ನು ನಾವು ಬಳಸ್ಕೋಬೇಕಾಗತ್ತೆ. ಮುಖ್ಯವಾಗಿ 1 ಲೀಟರ್ ಬ್ಲೀಚಿಂಗ್ ಪುಡಿ ದ್ರಾವಣವನ್ನು ತಯಾರು ಮಾಡಿಕೊಳ್ಳೋದಕ್ಕೆ ನಮಗೆ 20 ಗ್ರಾಂನಷ್ಟು ಬ್ಲೀಚಿಂಗ್ ಪುಡಿ ಬೇಕಾಗುತ್ತೆ. ಹಾಗೆಯೇ 3 ಗ್ರಾಂನಷ್ಟು ಸುಣ್ಣ, 1 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ಅದೇ ನಾವು 203 ಲೀಟರ್ನಷ್ಟು ಈ ಬ್ಲೀಚಿಂಗ್ ಪುಡಿ ದ್ರಾವಣವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 4.06 ಕಿಲೋಗ್ರಾಂನಷ್ಟು ಬ್ಲೀಚಿಂಗ್ ಪುಡಿ, 0.609 ಕಿಲೋಗ್ರಾಂನಷ್ಟು ಸುಟ್ಟ ಸುಣ್ಣ, ಜೊತೆಗೆ 203 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನೆಲವನ್ನು ನಾವು ಧೂಳೀಕರಣ ಮಾಡೋದಕ್ಕೆ ಈ ಬ್ಲೀಚಿಂಗ್ ಪುಡಿ ಮಿಶ್ರಣವನ್ನು ತಯಾರು ಮಾಡಿಕೊಂಡು ಬಳಸ್ಕೋಬಹುದು. 1 ಕಿಲೋಗ್ರಾಂನಷ್ಟು ಈ ಬ್ಲೀಚಿಂಗ್ ಪುಡಿ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 50 ಗ್ರಾಂನಷ್ಟು ಬ್ಲೀಚಿಂಗ್ ಪುಡಿಯನ್ನು 950 ಗ್ರಾಂನಷ್ಟು ಸುಟ್ಟ ಸುಣ್ಣದಲ್ಲಿ ಮಿಶ್ರಣ ಮಾಡಿ ನಾವು ತಯಾರು ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ರೇಷ್ಮೆ ಹುಳು ಮನೆ ಮತ್ತು ಸಲಕರಣೆಗಳನ್ನು ಸೋಂಕು ನಿವಾರಣೆ ಮಾಡೋದು ಬಹಳ ಮುಖ್ಯ. ಸೋಂಕು ನಿವಾರಣೆಯನ್ನು ಹೆಚ್ಚು ಶಕ್ತಿಯುತವಾದಂಥ ಸಿಂಪರಣಾ ಸಾಧನವನ್ನು ಉಪಯೋಗಿಸಿ ನಾವು ಮಾಡಿಕೊಂಡ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಮಳೆ ಕೋಟು, ಕೈಚೀಲ ಮತ್ತು ಸೋಂಕು ನಿವಾರಣೆ ಮಾಡುವಂಥ ಈ ಮುಖವಾಡಗಳನ್ನು ಸೋಂಕು ನಿವಾರಣೆ ಮಾಡುವಾಗ ಉಪಯೋಗಿಸ್ಕೋಬೇಕಾಗತ್ತೆ. ಇನ್ನು ಕ್ಲೋರಿನ್ ಡೈಆಕ್ಸೈಡ್ ಎನ್ನುವಂಥದ್ದು ಕೂಡ ಮುಖ್ಯವಾದ ಒಂದು ಸೋಂಕು ನಿವಾರಕ. ಇದು ಉತ್ಕರ್ಷಣಕಾರಿಯಾಗಿ ಕೆಲಸ ಮಾಡುತ್ತೆ. ಹೆಚ್ಚಿನ ರಸಸಾರದಲ್ಲಿ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಶೇಕಡ 2.5ರ ಈ ಕ್ಲೋರಿನ್ ಡೈಆಕ್ಸೈಡ್ಗೆ ಶೇಕಡ 0.5ರ ಸುಣ್ಣದ ಪುಡಿಯನ್ನು ನಾವು ಸೇರಿಸಿದಾಗ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಇದು ಸ್ಥಿರ ರೂಪದಲ್ಲಿರುತ್ತೆ. ನಾವು ಉಪಯೋಗಿಸುವಂತಹ ಸಮಯದಲ್ಲಿ ಅದನ್ನು ಸಕ್ರಿಯವಾಗುವಂತೆ ಮಾಡಬೇಕಾಗತ್ತೆ. ಲೋಹದ ಉಪಕರಣಗಳು ಕೂಡ ಈ ಕ್ಲೋರಿನ್ ಡೈಆಕ್ಸೈಡ್ ದ್ರಾವಣದಿಂದ ತುಕ್ಕು ಹಿಡಿಯೋದಿಲ್ಲ. ಇನ್ನು ಈ ಕ್ಲೋರಿನ್ ಡೈಆಕ್ಸೈಡ್ ದ್ರಾವಣವನ್ನು ತಯಾರಿಸುವಂತಹ ವಿಧಾನಕ್ಕೆ ಬಂದರೆ 50 ಗ್ರಾಂನಷ್ಟು ಈ ಆಕ್ಟಿವೇಟರ್ ಹರಳುಗಳು ಮತ್ತು 500 ಮಿಲಿಲೀಟರ್ನಷ್ಟು ಈ ಕ್ಲೋರಿನ್ ಡೈಆಕ್ಸೈಡ್ ಅನ್ನು ಬೆರೆಸಿಕೊಂಡು 5 ನಿಮಿಷ ಬಿಡಬೇಕಾಗತ್ತೆ. 500 ಮಿಲಿಲೀಟರ್ನಷ್ಟು ದ್ರಾವಣವನ್ನು 39 ಲೀಟರ್ ನೀರಿನಲ್ಲಿ ಬೆರೆಸಿದಾಗ 39.5 ಲೀಟರ್ನಷ್ಟು ದ್ರಾವಣ ದೊರೆಯುತ್ತೆ. ಪ್ರತ್ಯೇಕವಾದಂತಹ ಒಂದು ಶುದ್ಧ ಪಾತ್ರೆಯಲ್ಲಿ 100 ಗ್ರಾಂನಷ್ಟು ಸುಟ್ಟ ಸುಣ್ಣವನ್ನು 500 ಮಿಲಿಲೀಟರ್ನಷ್ಟು ನೀರಿನಲ್ಲಿ ಕರಗಿಸಿ ಈ ಸುಟ್ಟ ಸುಣ್ಣದ ತಿಳಿಯನ್ನು ಈ 39.5 ಲೀಟರ್ ಕ್ಲೋರಿನ್ ಡೈಆಕ್ಸೈಡ್ ದ್ರಾವಣದೊಂದಿಗೆ ಬೆರೆಸಿ ನಾವು ಒಟ್ಟು 40 ಲೀಟರ್ನಷ್ಟು ದ್ರಾವಣವನ್ನು ಸೋಂಕು ನಿವಾರಣೆಗೆ ಬಳಸ್ಕೋಬಹುದು. ಇನ್ನು ಮುಖ್ಯವಾಗಿ ನಾವು ರೇಷ್ಮೆ ಗೂಡುಗಳನ್ನು ಮಾರುಕಟ್ಟೆಗೆ ಸಾಗಿಸಿದ ನಂತರ ಸತ್ತುಹುಳು, ಕೋಶ, ಗುಂಜು, ಉಳಿದಂಥ ಸೊಪ್ಪು, ಹಾಸಿಗೆ ತ್ಯಾಜ್ಯ, ರೇಷ್ಮೆ ಹುಳು ಹಿಕ್ಕೆ, ಧೂಳು, ಕೊಳೆ ಇವುಗಳನ್ನು ಸಾಕಾಣಿಕೆ ಮನೆಯಲ್ಲಿ ಸಂಗ್ರಹಿಸ್ಕೋಬೇಕಾಗುತ್ತೆ. 5% ಬ್ಲೀಚಿಂಗ್ ಪುಡಿ ದ್ರಾವಣದ ಸಿಂಪರಣೆಯಿಂದ ಸೋಂಕು ನಿವಾರಣೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ಮಾಡಿ 2 ಅಡಿ ಆಳದಲ್ಲಿ ಈ ತ್ಯಾಜ್ಯವನ್ನು ಹೂಳಬೇಕು ಅಥವಾ ಸುಡಬೇಕು. ಉಪಯೋಗಿಸಿದಂಥ ವಿವಿಧ ಮಾದರಿಯ ಚಂದ್ರಿಕೆಗಳನ್ನು ಸೋಂಕು ನಿವಾರಣೆ ಮಾಡೋದು ಕಡ್ಡಾಯ. ಜೊತೆಗೆ ನಾವು ಯಾವುದಾದರೂ ಸೋಂಕು ನಿವಾರಕಗಳನ್ನು ಉಪಯೋಗಿಸಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಮೊದಲ ಸೋಂಕು ನಿವಾರಣೆ ಮಾಡಬೇಕು. ನೀರಿನ ತೊಟ್ಟಿಯಲ್ಲಿ ನಾವು 3% ಸುಟ್ಟ ಸುಣ್ಣದಿಂದ ತಯಾರಿಸಿದಂಥ 2% ಬ್ಲೀಚಿಂಗ್ ಪುಡಿಯನ್ನು ಬಳಸಿ 10 ನಿಮಿಷ ಅವುಗಳನ್ನು ಅದ್ದಿ ಸೋಂಕು ನಿವಾರಣೆ ಮಾಡಬೇಕಾಗತ್ತೆ. ಸಲಕರಣೆಗಳನ್ನು ಒಮ್ಮೆ ತಯಾರಿಸಿದಂಥ ಸೋಂಕು ನಿವಾರಣಾ ದ್ರಾವಣದಲ್ಲಿ 8-10 ಸಾರಿ ಅದ್ದಬೇಕು. ಆನಂತರ ಸೋಂಕು ನಿವಾರಕ ದ್ರಾವಣವನ್ನು ಬದಲಾಯಿಸಬೇಕು. ಇನ್ನು ಸಲಕರಣೆಗಳನ್ನು ಅದ್ದಿ ಸೋಂಕು ಮುಕ್ತಗೊಳಿಸಿದ ನಂತರ ಸಲಕರಣೆಗಳನ್ನು ನೇರವಾಗಿ ಸಾಕಾಣಿಕೆ ಮನೆಗೆ ಸಾಗಿಸಿ ಒಣಗೋದಕ್ಕೆ ಬಿಡಬೇಕಾಗತ್ತೆ. ಚಾಕಿ ಕಟ್ಟೋದಕ್ಕೆ 5 ದಿನ ಮುಂಚೆ ಈ ರೇಷ್ಮೆ ಹುಳು ಸಾಕುವಂಥ ಮನೆನ ಹಾಗೆಯೇ ಸಲಕರಣೆಗಳನ್ನು ಶುದ್ಧ ನೀರಿನಿಂದ ತೊಳೆದು ಸಲಕರಣೆಗಳನ್ನು ಬಿಸಿಲಿಗೆ ಒಣಗಿಸಬೇಕಾಗತ್ತೆ. ಚಾಕಿ ಕಟ್ಟೋದಕ್ಕೆ 4 ದಿನ ಮುಂಚಿತವಾಗಿ 0.3% ಸುಣ್ಣದ ತಿಳಿನೀರಿನಿಂದ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಸಲಕರಣೆ ಹಾಗೆಯೇ ಈ ರೇಷ್ಮೆ ಹುಳು ಸಾಕುವ ಮನೆಯ ಹೊರಭಾಗವನ್ನು ಸೋಂಕು ನಿವಾರಣೆ ಮಾಡಬೇಕು. ಚಾಕಿ ಕಟ್ಟರ್ಗಿನ 3 ದಿನ ಮೊದಲು ಸಂಪರ್ಕ ಸೋಂಕು ನಿವಾರಕ ದ್ರಾವಣದಿಂದ ರೇಷ್ಮೆ ಹುಳು ಸಾಕುವಂತಹ ಮನೆ ಸಲಕರಣೆ ಮತ್ತೆ ಹೊರಭಾಗದ ಸೋಂಕು ನಿವಾರಣೆಯನ್ನು ಮಾಡಬೇಕಾಗತ್ತೆ. ಸೋಂಕು ನಿವಾರಣೆಯನ್ನು ಪವರ್ ಸ್ಪ್ರೇಯರು ಅಥವಾ ಸಣ್ಣ ರೈತರು ಈ ರಾಕಿಂಗ್ ಸ್ಪ್ರೇಯರ್ ಅನ್ನು ಬಳಸಿ ಸಿಂಪರಣೆ ಮಾಡಬೇಕಾಗತ್ತೆ. ಸೋಂಕು ನಿವಾರಣೆ ಮಾಡಿದ ನಂತರ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕಾಗತ್ತೆ. ಚಾಕಿ ಕಟ್ಟರ್ಕಿನ 2 ದಿನ ಮೊದಲು 5% ಬ್ಲೀಚಿಂಗ್ ಪುಡಿ ಹಾಗೆಯೇ ಸುಟ್ಟ ಸುಣ್ಣದ ಪುಡಿ ಮಿಶ್ರಣದ ಧೂಳನ್ನು ಪ್ರತಿ ಚದುರ ಮೀಟರ್ಗೆ 200 ಗ್ರಾಂನಂತೆ ಮನೆ ಸುತ್ತಲೂ 6 ಅಡಿವರೆಗೆ ಧೂಳೀಕರಿಸಬೇಕಾಗತ್ತೆ. ಅಂದರೆ 1 ಕಿಲೋಗ್ರಾಂನಷ್ಟು ಬ್ಲೀಚಿಂಗ್ ಪುಡಿಗೆ 19 ಕಿಲೋಗ್ರಾಂನಷ್ಟು ಈ ಸುಟ್ಟ ಸುಣ್ಣದ ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ನಾವು 5% ಬ್ಲೀಚಿಂಗ್ ಪುಡಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಆ ನಂತರ ನೀರನ್ನು ಚಮುಕಿಸಬೇಕಾಗತ್ತೆ. ಸೋಂಕು ನಿವಾರಣೆ ವಾಸನೆಯನ್ನು ಹೋಗಲಾಡಿಸೋದಕ್ಕೆ ಸಾಕಣೆ ಮನೆಯ ಕಿಟಕಿ ಮತ್ತು ಗವಾಕ್ಷಿಗಳನ್ನು ತೆರೆದಿಡಬೇಕು. ಚಾಕಿ ಕಟ್ಟೋದಕ್ಕೆ 1 ದಿನ ಮೊದಲು ಚಾಕಿಗೆ ಬೇಕಾಗುವಂಥ ಸಲಕರಣೆಗಳನ್ನು ರೇಷ್ಮೆ ಹುಳು ಸಾಕುವ ಮನೆ ಒಳಗೆ ಜೋಡಿಸಿ ಇಟ್ಕೋಬೇಕಾಗತ್ತೆ. ಹಾಗೆಯೇ ಚಾಕಿ ಮಾಡೋದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು. ಸೋಂಕು ನಿವಾರಣೆಯನ್ನು ವೈಜ್ಞಾನಿಕವಾಗಿ ಚಾಕಿ ಕಟ್ಟೋದಕ್ಕಿಂತ ಮೊದಲು ಹಾಗೆಯೇ ಈ ರೇಷ್ಮೆ ಹುಳು ಹಣ್ಣಾದ ನಂತರ ಮಾಡಿದರೆ ರೇಷ್ಮೆ ಬೆಳೆಯನ್ನು ರೋಗ ಮುಕ್ತವಾಗಿಸಿ ಹೆಚ್ಚಿನ ಗೂಡಿನ ಇಳುವರಿಯನ್ನು ಪಡಿಬಹುದು. ಇನ್ನು ರೇಷ್ಮೆ ಹುಳು ಸಾಕುವಂಥ ಸಲಕರಣೆಗಳನ್ನು ಎರವಲು ಪಡಿಬಾರದು. ಸೋಂಕು ನಿವಾರಣೆ ಮಾಡದೆ ಈ ಸಲಕರಣೆಗಳನ್ನು ಬಳಸಬಾರದು. ರೇಷ್ಮೆ ಹುಳು ಸಾಕುವಂಥ ಮನೆಯ ಪ್ರವೇಶಕ್ಕಿಂತ ಮುಂಚೆ 0.3% ಸುಟ್ಟ ಸುಣ್ಣದ ತಿಳಿನೀರಿನಲ್ಲಿ ತಯಾರಿಸಿದಂಥ 2% ಬ್ಲೀಚಿಂಗ್ ಪುಡಿಯ ದ್ರಾವಣದಲ್ಲಿ ಕೈಕಾಲುಗಳನ್ನು ತೊಳೆದುಕೊಂಡು ಪ್ರವೇಶ ಮಾಡಬೇಕು. ರೋಗಗ್ರಸ್ತ, ಸಂಶಯಾತ್ಮಕ ಮತ್ತು ಸಣ್ಣ ಹುಳುಗಳನ್ನು 0.3% ಸುಣ್ಣದ ತಿಳಿನೀರಿನಲ್ಲಿ ತಯಾರಿಸಿದಂಥ 5% ಬ್ಲೀಚಿಂಗ್ ಪುಡಿ ಇರುವಂಥ ಬೇಸಿನಲ್ಲಿ ಸಂಗ್ರಹಿಸಿ ಪ್ರತಿ 3-4 ದಿನಕ್ಕೊಮ್ಮೆ ದ್ರಾವಣವನ್ನು ಬದಲಾಯಿಸಬೇಕು. ಬಲೆಗಳನ್ನು ಉಪಯೋಗಿಸಿ ರೇಷ್ಮೆ ಹುಳು ಹಾಸಿಗೆಯನ್ನು ಬದಲಾಯಿಸಬೇಕು. ಪ್ರತಿ ಬಳಕೆಯ ನಂತರ ಬಲೆಗಳನ್ನು ಸೋಂಕು ನಿವಾರಕ ದ್ರಾವಣದಲ್ಲಿ 10 ನಿಮಿಷದವರೆಗೆ ಅದ್ದಿ ಶುಚಿಗೊಳಿಸಬೇಕು. ಉಳಿಕೆ ಹಾಸಿಗೆ ಮತ್ತು ಬೇರೆ ತ್ಯಾಜ್ಯ ವಸ್ತುಗಳನ್ನು ಪ್ಲಾಸ್ಟಿಕ್ ಹಾಳೆ ಮೇಲೆ ಸಂಗ್ರಹಿಸಿ ಆಳವಾದ ಗುಂಡಿಯಲ್ಲಿ ಮುಚ್ಚಬೇಕಾಗತ್ತೆ. ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ನೆಲವನ್ನು 0.3% ಸುಟ್ಟ ಸುಣ್ಣದ ತಿಳಿನೀರಿನಲ್ಲಿ ತಯಾರಿಸಿದಂಥ 2% ಬ್ಲೀಚಿಂಗ್ ಪುಡಿಯ ದ್ರಾವಣದಲ್ಲಿ ಪ್ರತಿನಿತ್ಯ ಒರೆಸಬೇಕಾಗತ್ತೆ. ಇನ್ನು ಬೇರೆ ಒಂದು ಸೋಂಕು ನಿವಾರಕವನ್ನು ಬಳಸಿ ಕೂಡ ಒರೆಸಬಹುದು. ರೇಷ್ಮೆ ಹುಳು ಸಾಕುವಂಥ ಕೊಠಡಿನಲ್ಲಿ ಹಿಪ್ಪನೇರಳೆ ಸೊಪ್ಪನ್ನು ಸಂಗ್ರಹಿಸಬಾರದು. ಸೋಂಕು ನಿವಾರಣೆ ಮಾಡಿದ ಪ್ರತ್ಯೇಕ ಕೊಠಡಿಯಲ್ಲಿ ಅದನ್ನು ಸಂಗ್ರಹಿಸಬೇಕಾಗತ್ತೆ. ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೋಬೇಕು. ಜೊತೆಗೆ ಅನಗತ್ಯ ವ್ಯಕ್ತಿಗಳ ಪ್ರವೇಶವನ್ನು ನಿರ್ಬಂಧಿಸಬೇಕಾಗತ್ತೆ. ರೇಷ್ಮೆ ಹುಳುಗಳಿಗೆ ರೋಗಗಳನ್ನು ಉಂಟು ಮಾಡುವಂಥ ರೋಗಾಣುಗಳು ವಾತಾವರಣದಲ್ಲಿ ಅಲ್ಲದಲೇ ಹಾಸಿಗೆಯಲ್ಲೂ ಕೂಡ ಇರ್ತವೆ. ಈ ರೀತಿಯ ಹುಳು ಮತ್ತು ಹಾಸಿಗೆಯಲ್ಲಿರುವಂಥ ಸೋಂಕನ್ನು ನಿವಾರಿಸೋದಕ್ಕೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸ್ಕೋಬೇಕು. ಹಾಸಿಗೆ ಸೋಂಕು ನಿವಾರಕದಲ್ಲಿರುವಂಥ ರಾಸಾಯನಿಕಗಳು ರೇಷ್ಮೆ ಹುಳುವಿನ ವಿವಿಧ ರೋಗಾಣುಗಳಾದಂಥ ಬ್ಯಾಕ್ಟೀರಿಯಾ, ವೈರಸ್ಸು ಮತ್ತು ಶಿಲೀಂಧ್ರಗಳನ್ನು ನಾಶ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತವೆ. ಇದರಿಂದ ರೋಗದ ಸೋಂಕು ಹರಡುವಿಕೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಜೊತೆಗೆ ಹಾಸಿಗೆಯಲ್ಲಿನ ಸೂಕ್ಷ್ಮ ವಾತಾವರಣವನ್ನು ಸರಿಪಡಿಸುತ್ತೆ. ವಿವಿಧ ಹಾಸಿಗೆ ಸೋಂಕು ನಿವಾರಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದಾವೆ. ರೈತ ಬಾಂಧವರು ತಜ್ಞರ ಶಿಫಾರಸಿನಂತೆ ಅವುಗಳನ್ನು ಬಳಸ್ಕೋಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಈ ರೇಷ್ಮೆ ಹುಳುಗಳು ಜ್ವರದಿಂದ ಎದ್ದ ಮೇಲೆ ಸೊಪ್ಪನ್ನು ನೀಡೋದಕ್ಕಿಂತ ಮೊದಲು ನಾವು ಹಾಸಿಗೆಯ ಸೋಂಕು ನಿವಾರಕಗಳನ್ನು ಧೂಳೀಕರಿಸಬೇಕಾಗತ್ತೆ. ಐದನೇ ಹಂತ ದೀರ್ಘವಾಗಿರೋದ್ರಿಂದ ಜ್ವರದಿಂದ ಎದ್ದ ಮೇಲೆ ಹಾಗೆಯೇ ಮೂರನೇ ದಿನ ಅಥವಾ ನಾಲ್ಕನೇ ದಿನ ಹಾಸಿಗೆಯ ಸೋಂಕು ನಿವಾರಕವನ್ನು ನಾವು ಉಪಯೋಗಿಸಬೇಕಾಗತ್ತೆ. ಇನ್ನು ರೇಷ್ಮೆ ಹುಳು ಜ್ವರದಲ್ಲಿರುವಾಗ ಅಥವಾ ಜ್ವರಕ್ಕೆ ಹೋಗೋದಕ್ಕಿಂತ ಮುಂಚೆ ಹಾಗೆಯೇ ಸೊಪ್ಪನ್ನು ತಿನ್ನುವಾಗ ಹಾಸಿಗೆ ಸೋಂಕು ನಿವಾರಕಗಳನ್ನು ಧೂಳೀಕರಿಸಬಾರ್ದು.